ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಏನೇ ಪುಟ್ಟಿನ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ರೀ, ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು, ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಬಿಳಗಿ ತಾಲೂಕು ಸುನುಗು ಗ್ರಾಮದ ರೈತ ಮಹಿಳೆಯಾಗಿರುವಂತಹ ಸುನೀತಾ ಮೇಟಿಯವರ ತೋಟದೊಳಗಿದ್ದೀವಿ. ಅವರ ತೋಟ ಏನು ಬಾಗಲಕೋಟೆ ಹೈವೇ ಅದ, ಅದಕ್ಕೆ ಹತ್ತಿಕೊಂಡಂತೆ ಸುನಗ ಗ್ರಾಮದೊಳಗದ ಮೂರುವರೆ ಎಕರೆ ಜಮೀನದೊಳಗ ಅವರು ಬಹಳಷ್ಟು ಕೃಷಿಯನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲಾ ಬೆಳೆಗಳು ಅವರು ಹೊಲದೊಳಗದಾವ ಅಂತಂದ್ರೂ ಕೂಡ ಅಡ್ಡಿ ಇಲ್ಲ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಕೃಷಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಅರಣ್ಯ ಬೆಳೆಗಳು, ಹಿಂಗ ತರಹೇವಾರಿ ಬೆಳೆಗಳನ್ನ ಅವರು ಬೆಳೆದಿದ್ದಾರೆ. ಯಾವ ರೀತಿ ಅವರು ಪ್ರೇರಣೆ ಪಡೆದ್ರು, ಯಾಕೆ ಇಷ್ಟೆಲ್ಲಾ ಬೆಳೆಗಳನ್ನ ಅವರು ತಮ್ಮ ತೋಟದೊಳಗೆ ಹಾಕೊಂಡಿದ್ದಾರೆ, ಮತ್ತೆ ಅದರಿಂದ ಅವರಿಗೆ ಆಗಿರುವಂತಹ ಅನುಕೂಲಗಳು ಏನು ಅನ್ನೋದ್ರ ಬಗ್ಗೆ ಅವರಿಂದ ನಾವು ಅವರ ಅನುಭವಗಳನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸುನೀತಾ ಮೇಟಿ ಅವರೇ. ನಮಸ್ಕಾರ ಎಲ್ಲರಿಗೂ, ನನ್ನ ನಮಸ್ಕಾರಗಳು. ನಾನು ಸುನೀತಾ ಮನೋಹರ್ ಮೇಟಿ ಅಂತ, ಊರು ಸುನಗ, ತಾಲೂಕು ಬಿಳಗಿ, ಜಿಲ್ಲೆ ಬಾಗಲಕೋಟೆ. ನಾನು 2014 ನಾ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿನಿ. ಯಾಕಂದ್ರೆ ನಮ್ಮ ಮನೆಯವರು 2014 ಡೆತ್ ಆದರು. ಆಗ ನಂತರ ನಾ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ನಮಗೆ ಹಾಗೆ ಮಾಡ್ತಾ ರಾಸಾಯನಿಕದಿಂದ ಬದಲಾವಣೆ ಮಾಡಿ ಪರ್ಫೆಕ್ಟ್ಲಿ 5 ಎಕರೆನ ಸಾವಯವವಾಗಿ ಪರಿವರ್ತನೆ ಮಾಡಿದ್ದೀನಿ. ಅದರೊಳಗೆ ಎಲ್ಲ ಥರದ ಬೆಳೆ ಯಾವ ನನಗೆ ನಮ್ಮ ಭೂಮಿಗೆ ಯಾವ್ದು ಅಡಾಪ್ಟ್ ಆಗುತ್ತೆ ಅದನ್ನು ಮಾಡ್ತಾ ಬಂದಿದ್ದೀನಿ ನಾ ಇಲ್ಲಿವರೆಗೂ. ಅದ್ರಾಗಂದ್ರೆ ಮೇನ್ ಕಬ್ಬು ಇತ್ತು ನಮ್ದ್ರಿ, ರಾಸಾಯನಿಕ ಕಬ್ಬು. ಆ ರಾಸಾಯನಿಕ ಕಬ್ಬನ್ನು ಬದಲಾವಣೆ ಮಾಡಿ ಸಾವಯವದ್ದು ಮಾಡಿದೆ ರೀ. ಸಾವಯವ ಆದ್ಮೇಲೆ ಹಂಗೆ 1/2 ಎಕರೆಯಿಂದ ಇಂಪ್ರೂವ್ಮೆಂಟ್ ಮಾಡ್ಕೋತ ಈಗ 5 ಎಕರೆ ಮಾಡಕತ್ತೀನಿ ರೀ. ಅದ್ರೊಳಗಂದ್ರೆ 1 ಎಕರೆ ತೆಂಗಿನ ಗಿಡ ಐತೆ ರೀ, ಕಮರ್ಷಿಯಲ್ ಕ್ರಾಪ್ ಇದೆ. ನನಗೆ ಡೈರೆಕ್ಟ್ಲಿ ಹೈವೇದಲ್ಲೇ ಮಾರಾಟ ಮಾಡೋ ಸಲುವಾಗಿ 1 ಎಕರೆ ತೆಂಗಿನ ಗಿಡ ಮಾಡೇನಿ ರೀ. ನಾಟಿ 25 ನಾಟಿ ಮಾಡೇನಿ ರೀ. 25 ನಡುವೆ ಮಧ್ಯದಲ್ಲೇ 12 ಮಾವಿನ ಗಿಡ ಕುಂದ್ರಿಸಿನಿ. ಚಿಕ್ಕು, ಪೇರು, ನಿಂಬು, ಮಾವು, ಸೀತಾಫಲ, ಹಿಂಗೆ ಎಲ್ಲ ಟೋಟಲಿ ಬೆಳೆ ರೀ. ಅಂದರೆ 250 ಬಾಳೆ ಸಸಿ ಕುಂತವ್ರಿ, 60 ಟೆಂಗ್. ಅದರಲ್ಲೇ ಡಿಸ್ಟೆನ್ಸ್ 25 12 ಹೋದ್ರೆ ಮತ್ತೆ 9 ಉಳಿತ್ರಿ. ಆ 9 ಅರಿಶಿನ ಬೆಳೆ ಮಾಡೀನಿ. ಮತ್ತೆ ಅದರೊಳಗೆ ಹೂ ನಾಟಿ ಮಾಡಿದ್ದೀವಿ. ಅದರೊಳಗೆ ತರಕಾರಿ, ಎಲ್ಲ ತರಕಾರಿ ನಮಗೇನು ಬೇಕು ಎಲ್ಲ ಮಾರಾಟಕ್ಕೂ ವ್ಯವಸ್ಥೆ ಬೇಕಾದಂಥದ್ದು ಇದೆಲ್ಲ ಮಾಡಿ ಅದನ್ನೆಲ್ಲದನ್ನು ನಾನು ಮೌಲ್ಯವರ್ಧನೆ ಮಾಡ್ತೀವಿ ರೀ. ಮೇನ್ ಅಂದರೆ ಅರಿಶಿನ ರೀ, ಅರಿಶಿನ ಮೌಲ್ಯವರ್ಧನೆ ಮಾಡ್ತೀವಿ. ಮೌಲ್ಯವರ್ಧನೆ ಮಾಡಿ 200 ರೂಪಾಯಿ ಕೆಜಿ ಕೊಡ್ತೀವಿ ರೀ. 200 ರೂಪಾಯಿ ಕೆಜಿ ಕೊಡುತ್ತಾ ಬಂದಂಗೆಲ್ಲ ಅದು ಈಗ ನನಗೆ PMFM ಇದೊಳಗೆ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಾರೆ ಅದು. ಅದನ್ನೆಲ್ಲ ವ್ಯವಸ್ಥೆಗಳನ್ನ ನಡೆಸಬೇಕಾದ್ರೆ ಭಾಳ ಹೆವಿ ಇತ್ತು ರೀ. ಅದು ಇಲ್ಲಿ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ, ಏನಿರಲಿಲ್ಲ. ಅದಕ್ಕಾಗಿ ಸೋಲಾರ್ ಅಳವಡಿಕೆ ಮಾಡ್ಕೊಂಡಿನಿ ರೀ. ಇದೆಲ್ಲದಕ್ಕೂ ಗಿರಣಿ ನಡೆಯೋದಕ್ಕೆ ಎಲ್ಲದಕ್ಕೂ 3.5 ಲಕ್ಷ ಪ್ರೊಜೆಕ್ಟಿಂದ ಸೋಲಾರ್ ವ್ಯವಸ್ಥೆ ಮಾಡ್ಕೊಂಡಿನ್ರಿ. ಮತ್ತೆ ನಾನು ನ್ಯಾಚುರಲ್ ಕಲ್ಟಿವೇಶನ್ ಮಾಡಕತ್ತಿಂದನೇ ನನಗೆಲ್ಲ ಅನುಕೂಲಗಳು ಬೇಕತ್ತ. ಫಸ್ಟ್ಗೆ ಮಾಡಿದ್ದ ಬಯೋಡೈಜೆಸ್ಟರ್ ಟ್ಯಾಂಕ್ ರೀ. ಆ ಬಯೋಡೈಜೆಸ್ಟರ್ ಟ್ಯಾಂಕ್ನಿಂದ ನಾನು ಅದನ್ನೆಲ್ಲ ಭೂಮಿಗೆ ಸಪ್ಲೈ ಮಾಡ್ತೀನಿ ರೀ. ಅದಕ್ಕೆ ಬೇಕಾಗಿದ್ದಂಥ ಮತ್ತೆ ಬಯೋಗ್ಯಾಸ್ ಮಾಡ್ಕೊಂಡಿರಿ. ಮನೆಗೆ ಯೂಸ್ ಆಗುತ್ತೆ, ವರ್ಮಿ ಕಾಂಪೋಸ್ಟ್ಗೆ ಯೂಸ್ ಆಗುತ್ತೆ. ಅದನ್ನು ವರ್ಮಿ ಕಾಂಪೋಸ್ಟ್ ಮಾಡಿ ಗೊಬ್ಬರ ಮಾಡಿ ಹೊಲಕ್ಕೆ ಹಾಕ್ತೇವೆ ರೀ. ಅದಾದ ನಂತರ ಸೋಲಾರದ ಬಯೋಡೈಜೆಸ್ಟರ್ ಬಯೋಗ್ಯಾಸ್ ಇದೆಲ್ಲ ಮಾಡಿ ದನಗಳಿಗೆ ಎಲ್ಲ ಅನುಕೂಲ ಆಗೈತ್ರಿ. ಇದರಿಂದ ಮತ್ತೆ ಈಗ ಕುರಿ ಮಾಡಿದ್ದೆ ರೀ, ಒಂದು 4 ಕುರಿ ಆಡ ಹಿಂಗೆ ಎಲ್ಲ ಸಮಗ್ರ ಕೃಷಿ ರೀ. ಈ ಸದ್ಯಕ್ಕೆ ಒಂದು 20 ಕೋಳಿ ಅಷ್ಟಾಯ್ತು ರೀ, ಕುರಿ ತೆಗ್ದಿನ್ರಿ, ದನ ಒಂದು 6 ದನಗಳು ರೀ. ಇಷ್ಟರಲ್ಲೇ ನಾ ಸಮಗ್ರ ಕೃಷಿಯನ್ನು ಮಾಡ್ಕೊಂಡು ಅರಣ್ಯ ಬೆಳೆನೂ ಇದೆ ರೀ. ಅಂದರೆ ಒಂದು 80 ಹೆಬ್ಬೆವು, 10 ಶ್ರೀಗಂಧ, 100 ಮಹಾಗಣಿ ಎಲ್ಲ ಥರ ರೀ ಮಿಕ್ಸ್ ಇದ್ದಿದ್ದು ಅಷ್ಟೆಲ್ಲ ಮಾಡೀನ್ರಿ. ಇನ್ನು ಮುಂದೆ ನಾ ಮಾಡಬೇಕಾದ ಕೆಲಸ ಭಾಳ ಐತ್ರಿ ಸರ್. ಅದನ್ನೆಲ್ಲ ಮೌಲ್ಯವರ್ಧನೆ ಮಾಡಿದ್ದನ್ನು ಮಾರ್ಕೆಟಿಂಗ್ ಮಾಡ್ಬೇಕಲ್ಲ ಸರ್. ಎಲ್ಲ ಹೈವೇ ಇರೋದ್ರಿಂದ ಚೆನ್ನಾಗಿ ಮಾರ್ಕೆಟಿಂಗ್ ಆಗುತ್ತೆ ರೀ. ಮಾರ್ಕೆಟಿಂಗ್ ಆದ್ರೆ ಅದನ್ನ ಶಾಪ್ ತರ ಮಾಡಿ ಮಾಡ್ಬೇಕನ್ನೋದು ಒಂದು ಇದೈತ್ರಿ. ಅದ್ರ ಜೊತೆ ಮಶ್ರೂಮ್ ಮಾಡ್ಬೇಕನ್ನೋದೈತ್ರಿ. ಅದ್ರ ಸಲುವಾಗಿ ಈಗ ಡ್ರೈ ನೆಟ್ಟಿಗೆ ಅಪ್ಲೈ ಮಾಡೀನ್ರಿ. ಡ್ರೈ ನೆಟ್ ಅಪ್ಲೈ ಮಾಡಿ ಡ್ರೈ ಇದ್ದಿದ್ದು ಮಶ್ರೂಮ್ ಮಾರ್ಕೆಟಿಂಗ್ ಮಾಡ್ಬೇಕತ್ತ ಅಂದ್ರಿ. ಇದ್ರ ಜೊತೆ ನಾ ಕೋಳಿದಂಥ ವ್ಯಾಪಾರ ಹಂಗೆ ಸರಿಯಾಗಿ ಹಾಕಿರ್ತೈತ್ರಿ, ಅವನ ಇಂಪ್ರೂವ್ಮೆಂಟ್ ಮಾಡ್ಬೇಕನ್ನೋದೈತ್ರಿ. ಈಗ ನೀವು ಒಬ್ಬರೇ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀರಿ, ಅದರೊಳಗು ಇಷ್ಟೆಲ್ಲ ಹಮ್ಮಿಕೊಂಡಿದ್ದೀರಿ, ಎಲ್ಲ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ನಮಗೆ ಈ ಬೆಳೆ ಇಲ್ಲ ಅಂಥೇಳಿ ನಿಮ್ಮ ಹೊಲದೊಳಗೆ ಅಥವಾ ತೋಟದೊಳಗೆ ಈ ಬೆಳೆ ಇಲ್ಲ ಅನ್ನುವಂಥದ್ದಿಲ್ಲ, ಈ ಒಂದು ಪದ್ಧತಿ ಇಲ್ಲ ಅನ್ನುವಂಥದ್ದಿಲ್ಲ, ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ನಿಮಗೂ ಕೂಡ ಅದರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ, ಜ್ಞಾನ ಇದೆಲ್ಲ ಬೇಕಾಗ್ತದೆ. ಹಿಂದೆ ನಿಮ್ಮ ಮನೆಯವರು ಏನು ಕೃಷಿ ಮಾಡ್ತಾ ಇದ್ರು ಅದನ್ನು ನೀವು ನೋಡಿಕೊಂಡು ಕಲ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ಏನು ಇಂಥ ಎಲ್ಲ ವಿವಿಧ ಬೆಳೆಗಳನ್ನು ಬೆಳೆಯುವಂಥ ಒಂದು ಸಂದರ್ಭದೊಳಗೆ ವಿವಿಧ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವಂಥ ಒಂದು ಸಂದರ್ಭದೊಳಗೆ ಇದನ್ನು ಹಿಂಗೆ ಮಾಡಬೇಕು, ಇದಕ್ಕೆ ವೈಜ್ಞಾನಿಕತೆ ಇಷ್ಟು, ಇದಕ್ಕೆ ವೈಜ್ಞಾನಿಕವಾಗಿ ನಾವು ಈ ರೀತಿ ಮಾಡಬೇಕಾಗ್ತದೆ, ಈ ಎಲ್ಲ ಜ್ಞಾನ ನಿಮಗೆ ಹೆಂಗೆ ಪಡ್ಕೊಂಡ್ರಿ? ಮತ್ತು ಇಷ್ಟೆಲ್ಲ ಏನು ತಳಿಗಳ ಬೀಜ ಬೇಕಾಗ್ತವ, ಸಸಿಗಳು ಬೇಕಾಗ್ತವ, ಪ್ಲಾನ್ ಬೇಕಾಗ್ತದೆ, ಇದನ್ನೆಲ್ಲ ನೀವು ಹೆಂಗೆ ಮಾಡ್ತಾ ಇದ್ದೀರಿ? ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಆಗಿರ್ಬೋದು ರೀ, ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಆಗಿರ್ಬೋದು, ಎಲ್ಲ ಬಾಗಲಕೋಟೆಯಲ್ಲಿ ಎಲ್ಲ ಅನುಕೂಲ ಐತ್ರಿದ್ದು. ಅವ್ರನ್ನೆಲ್ಲರನ್ನು ಭೇಟಿಯಾಗಿ ನಾ ಈ ಥರ ಮಾಡ್ಬೇಕಂತ ಮಾಡೀನಿ ರೀ, ನನಗೆ ಇದಕ್ಕೆ ಮಾರ್ಗದರ್ಶನ ಕೊಡ್ರಿ ಅಂತ ಅಪ್ಲೈ ಮಾಡಿದಾಗ ಎಲ್ಲರೂ ಬಂದು ನನಗೆ ಕರೆಕ್ಟಾಗಿ ಮಾಡಿ. ಅದು ಮೊದಲಾಗಿ ನಾನು ಈಗ ಟ್ರೈನಿಂಗ್ ಕಳಿಸೋರು ಇರ್ತಾರೆ ರೀ, ಮೊದಲು ಹೋಗ್ತಿರ್ಲಿಲ್ಲ. ನನಗೆ ಟ್ರೈನಿಂಗ್ ಅವಶ್ಯಕತೆ ಐತೆ ಅಂತ ಹೇಳಿ ನಮ್ಮ ಎಡಿ ಆಫೀಸ್ಗೆ ಹೋಗಿ ಹೇಳಿ ಬಂದಿರಿ, ನಾ ಮೊದಲು ನನಗೆ ಟ್ರೈನಿಂಗ್ದ ಅವಶ್ಯಕತೆ ಐತ್ರಿ ಅಂತ 2014 ಹೇಳಿಂದ ಎಲ್ಲ ಟ್ರೈನಿಂಗು ಮುಗಿಸಿನ್ರಿ. ಜೇನು ಕೃಷಿ ಮೊದಲಾಗಿ ಅದನ್ನೂ ಮಾಡಿದ್ದೆ ರೀ, ಈಗ ತೆಗ್ದಿನ್ರಿ. ಅಂದ್ರೆ ನಮ್ಗೆ ಹೂವಿಂದ ಪರಾಗಸ್ಪರ್ಶ ಆಗ್ಬೇಕಂತ ಹೇಳಿ ಮಾಡಿದ್ದೆ ರೀ ಅದನ್ನ ಮೇನ್. ಈಗ ಅದನ್ನ ಸ್ವಲ್ಪ ಇದು ಆಗ್ತಿರೋದು ಹಿನ್ನಡೆ ಆಗಿಂದ ಅದನ್ನ ತೆಗ್ದ ಇದನ್ನ ಮಾಡೀನ್ರಿ. ಈಗೆಲ್ಲ ಪರ್ಫೆಕ್ಟ್ಲಿ ಅದೆ ಸರ್ ಈಗ, ಬಟ್ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ. ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಇಷ್ಟೆಲ್ಲ ಬೆಳೆಗಳದಾವ, ಯಾವ ರೀತಿ ನೀವು ನಿರ್ವಹಣೆ ಟೈಮ್ ಹೊಂದಾಣಿಕೆ ಮಾಡ್ಕೊಳ್ಬೇಕು, ನಿಮ್ಮ ಕೆಲಸ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಆಮೇಲೆ ಯಾವ್ಯಾವ ಬೆಳೆಗಳು ಬೇರೆ ಬೇರೆ ಹಂತದೊಳಗಿರ್ತಾವ ಆ ಬೆಳೆಗಳನ್ನು ಸಹಿತ ನೀವು ಮ್ಯಾನೇಜ್ ಮಾಡಬೇಕಾಗ್ತದೆ, ಹೂವಿನ ಬೆಳೆಗಳನ್ನು ಕಟಾವು ಮಾಡಿ ಮಾರ್ಕೆಟಿಗೆ ಒಯ್ಬೇಕಾಗ್ತದೆ, ಆಮೇಲೆ ಇಂಥ ಸಾಕಷ್ಟು ಕೆಲಸಗಳು ಪ್ರತಿ ದಿವಸ ಇದ್ದೇ ಇರ್ತಾವ. ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಇಲ್ಲಿ ಕಟಾವು ಮಾಡೋದು, ಕೃಷಿ ಕೆಲಸ ಮಾಡೋದು, ಆಮೇಲೆ ಮಾರ್ಕೆಟಿಗೆ ಹೋಗೋದು, ಮೌಲ್ಯವರ್ಧನೆ ಅಂತ ಹೇಳಿ ಹೇಳ್ತಾ ಇದ್ದೀರಿ, ಇವೆಲ್ಲ ಹೆಂಗೆ ಹೊಂದಾಣಿಕೆ? ಮೌಲ್ಯವರ್ಧನೆ ಮಾಡಲೇಬೇಕಾದ ಅವಶ್ಯಕತೆ ಐತೆ ಸರ್. ನಾನು ಸಾವಯವದಲ್ಲಿ ಅರಿಶಿನ ಬೆಳೆದಾಗ ಅದನ್ನು ಮಾರ್ಕೆಟಿಗೆ ಕಳ್ಸೋಕೆ ನನಗೆ ಮನಸ್ಸು ಒಪ್ಪಲಿಲ್ಲ ರೀ. 4 ಕ್ವಿಂಟಲ್ 5 ಕ್ವಿಂಟಲ್ ಇಷ್ಟ ಬೆಳ್ಕೊಂಡು ಮಲ್ಟಿಕ್ರಾಪ್ಸ್ ನೋಡಿ ಬರೋದೇ ಅಷ್ಟೇ ಬರುತ್ತೆ ರೀ, 1 ಎಕರೆ ಒಳಗೆ 4 ಕ್ವಿಂಟಲ್ ತನಕ. ಅದನ್ನು ಮೌಲ್ಯವರ್ಧನೆ ಮಾಡಿದಾಗ 200 ರೂಪಾಯಿ ಕೆ ಜಿ ಕೊಟ್ಟರೆ 20,000 ಆತು ರೀ. ಹೊರಗಡೆ ಕೇಳಿದ್ರೆ 8-6 ಕೇಳಕ್ಕತ್ತಿದ್ರೆ ಅದು ನನಗೆ ಅಲ್ಲಿ 20,000 ಬೀಳುತ್ತೆ ರೀ. ಅದಕ್ಕಾಗಿ ನಾನು ಎಲ್ಲ ಯಂತ್ರಗಳನ್ನ ಅಳವಡಿಕೆ ಮಾಡ್ಕೊಂಡೇನ್ರಿ. ಅದು ರಾಗಿ ಬೆಳಿತೀನಿ ರೀ, ರಾಗಿ ಬೆಳೆದಿದ್ದನ್ನ ಪೌಡರ್ ಮಾಡ್ತೇವೆ. ಮತ್ತು ತರಕಾರಿ ಅಂತೂ ಮೇನ್ ಇಲ್ಲೇ ಹೋಗುತ್ತೆ ರೀ. ಅದ್ರ ಜೊತೆ ಬಾಳೆಹಣ್ಣು 40 ರೂಪಾಯಿ ಡಜನ್ ಅಂತ ಯಾವಾಗಲೂ ಫಿಕ್ಸ್ ರೇಟ ಕೊಡ್ತೀವಿ ರೀ. ಅದು 10 ರೂಪಾಯಿ ಬರಲಿ 50 ರೂಪಾಯಿನೇ ಆಗಲಿ ರೀ, 40 ರೂಪಾಯಿ ಫಿಕ್ಸ್ ಕೊಡ್ತೀವಿ ರೀ, ಅದಕ್ಕಿಂತ ಕಡಿಮೆ. ಅದಕ್ಕೆ ಅದ್ರ ಜೊತೆ ನಾನು ಸ್ವಲ್ಪ ಬೆಲ್ಲ ಮಾಡಿಸಿದ್ದೆ ರೀ. ಅವ್ನು ಬಂದರೆ ಬೆಲ್ಲಕ್ಕೆ ಅಲ್ಲಿ ಇಲ್ಲಿ ಅಡೈಡ್ ಮಾಡೋದು ತೊಂದರೆ ಆಗಿ 1 ವರ್ಷ ಮಾಡಿಸಿದ್ದೆ ರೀ, 2ನೇ ವರ್ಷ ಮಾಡಿಸ್ಲಿಲ್ಲ. ಸುಮ್ಮ ಫ್ಯಾಕ್ಟ್ರಿಗೆ ಕೊಡೋ ವಿಚಾರದೊಳಗೆ ಇಟ್ಟಿನ್ರಿ, ಅದನ್ನು ಮತ್ತೇನು ಮಾಡಿಲ್ಲ. ಆಮೇಲೆ ಈಗ ನಮ್ಮ ದನಗಳಿಗೆ ಬೇಕಾದಂಥ ಫೀಡ್ ಬೇಕಾಗುತ್ತೆ ರೀ, ದನಗಳಿಗೆ ಫುಡ್, ಅದನ್ನು ಮನೆಯಲ್ಲೇ ರೆಡಿ ಮಾಡ್ತೀವಿ ರೀ. ಎಲ್ಲ ಥರ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅಲ್ಲಿ ತರಕ್ಕೆ ಹೋಗೋದಿಲ್ಲ ರೀ. ಇನ್ಪುಟ್ಸ್ ಅಂತೂ ಯಾವುದೇ ಥರದಲ್ಲ ರೀ. ಗೊಬ್ಬರ ಹಿಡಿದು ಹೊಲಗಳಿಗೆ ಹೊಡೆಯುವಂಥ ಕಷಾಯಗಳನ್ನು ಹಿಡಿದು ಏನೂ ಎಲ್ಲಿ ಕೊಂಡ್ಕೊಳಕ್ಕೆ ಹೋಗೋದಿಲ್ಲ ರೀ. ಎಲ್ಲ ಮನೆಯಾಗ ರೆಡಿ ಮಾಡಿ ಮಾಡ್ತೀವಿ. ಇದಕ್ಕೆ ಟೈಮ್ ಹೆಂಗೆ ಇದನ್ನು ಮಾಡ್ತೀರಿ ಅಂತ ಕೇಳ್ತಾರೆ ರೀ. ಟೈಮ್ ಅನ್ನಕೇನ್ರಿ, ನಾವು ಎದ್ದು ಇಷ್ಟು ಗಂಟೆ ಒಳಗೆ ಇಷ್ಟ ಆಗ್ಬೇಕು, ನಮ್ಮ ಮನೆ ಕೆಲಸ ಆಗಬೇಕು. 9 ಗಂಟೆ ಅಂದರೆ ಹುಡುಗರು ಕಾಲೇಜ್ಗೆ ಹೋಗುತ್ತಲೇ ಎಲ್ಲ ಆಗಿರ್ತೈತೆ ರೀ. ಅದಾದ ನಂತರ 9 ಗಂಟೆಗೆ ನೀರು ಬರುತ್ತೆ ರೀ. ನೀರಿಂದ ಎಲ್ಲ ಸೆಟ್ಟಿಂಗ್ ಮಾಡಿ ಇಟ್ಟಿರ್ತೀವಿ ರೀ. ಅದು ನೀರು ಹಾಸ್ಕೊಳ್ಳೋದು, ನೀರು ಹಾಸ್ಕೊತ ದನಗಳು ಮೈ ತೊಳೆದು ಅಸ್ಲರಿ ಬಿಡೋದು, ವೇಸ್ಟ್ ಎಲ್ಲ ಡೈರೆಕ್ಟ್ ಹೋಗುವಂಗೆ ಮಾಡಿನ್ರಿ. ಅದನ್ನೆಲ್ಲ ಒಂದು ವೈಜ್ಞಾನಿಕವಾಗಿ ಅಳವಡಿಕೆ ಮಾಡ್ಕೊಂಡಿವ್ರಿ, ಕರೆಕ್ಟಾಗಿ ನೀಟಾಗಿ ಹೋಗುತ್ತೆ. ಅದ್ರದ್ದೇನು ಈ ಪ್ರಾಬ್ಲಮ್, ಮೊದಲು ಸ್ವಲ್ಪ ಎಲ್ಲ ಸ್ಲರಿ ಹೊತ್ತು ಹಾಕ್ತಿದ್ದೆ ರೀ. ಈಗೆಲ್ಲ ಸಿಸ್ಟಮೆಟಿಕ್ ಇಲ್ಲಿದ್ದ ಹೋಗುವಂಗೆ ಮಾಡ್ಕೊಂಡಿನ್ರಿ. ಅದಾದ್ಮೇಲೆ ಈಗ ಅರಣ್ಯ ಕೃಷಿನೂ ಇದೆ ರೀ. ಅರಣ್ಯ ಕೃಷಿಗಂತೂ ಏನಿಲ್ಲರಿ. ಈಗ ನಾ ಬಟ್ ಇದನ್ನ ಮಾಡೀನ್ರಿ ಮಲ್ಟಿಕ್ರಾಪ್ಸಿಂದ. ಹೋದ ವರ್ಷ ಒಂದು 18 ಬೆಳೆ ಇತ್ತು, ಅದು ಈಗ ಇನ್ನೂ 1/2 ನಾಟಿ ಮಾಡೋದ್ರೊಳಗೆ ಅದೇವ್ರಿ. ಈ ಸದ್ಯಕ್ಕಂದ್ರೆ ಒಂದು 12 ಬೆಳೆ ಐತ್ರಿ. ಅದ್ರೊಳಗೆ 12 ಬೆಳೆಯೊಳಗೆ ನಮಗೆ ತರಕಾರಿ ಬರಬೇಕು, ಅದಕ್ಕೆ ಕಾಳು ಮೆಣಸು ಹಚ್ಚಬೇಕು, ಅದನ್ನ ಎತ್ತರ ಮಾಡಿ ಕಾಳು ಮೆಣಸು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನ ನಾಟಿ ಮಾಡತ್ತೀನಿ ರೀ. ನಾನು ಕಾಳು ಮೆಣಸು ಮತ್ತು ಇದು ಏಲಕ್ಕಿ ಎರಡು ಬಿಟ್ಟು ಉದ್ ಕ್ರಾಪ್ ಎಲ್ಲ ಐತ್ರಿ. ಈಗ ಕಾಳು ಮೆಣಸು ಏಲಕ್ಕಿ ಇಲ್ಲಿ ಬೆಳಿತಾವ ಅಂತೀರಿ, ನಿಮ್ಗೆ ಲೆಕ್ಕ ನಿಮ್ಮ ಲೆಕ್ಕದ ಪ್ರಕಾರ ಇದನ್ನ ಯಾರಾದರೂ ನಿಮಗೆ ಹೇಳ್ಯಾರ? ಸರಿ ಸರ್, ನಮ್ಮ ಬಾಜುಕನೇರು ಅಲ್ಲಿ ಇಲ್ಲಿ ಹಚ್ಚಾರ್ರಿ, ನೋಡಿನಿ. ಬಟ್ ಒಮ್ಮೆ ಮಾಡಕ್ಕೆ ಹೋಗಂಗಿಲ್ಲ ರೀ, ನಾ ಎಕ್ಸ್ಪೀರಿಯೆನ್ಸ್ ಆಗ್ಬೇಕ್ರಿ ಅದ್ರೊಳಗೆ. ಎರಡು ನಾಲ್ಕು ತಂದು ಹಚ್ಚಿ ನೋಡಿ ಬೆಳೆಸಿ ಆಮೇಲೆ ಹಚ್ಚೋರು ನಾವು. ಏಕದಮ್ಮ ಹೇಳ್ಯಾರತ್ತ ಒಂದು ದನ ಆ ರೀತಿ ಮಾಡಿಲ್ಲ ರೀ, ಮೊದಲು ತರೋದು ಎರಡು ತರ್ತೀವಿ ರೀ. ಅದನ್ನ ಆಟಿ ಮಾಡಿ ಇಂಪ್ರೂವ್ಮೆಂಟ್ ಆಗೈತಿ ಮತ್ತೆ ತರೋದು ರೀ. ಹಂಗ ಏಕದಮ್ಮ ಒಮ್ಮೆ ತರಂದು ದುಡ್ಡು ಹಾಕಿ ಖರ್ಚು ಮಾಡಿ ಕುಂದಿರೋದಿಲ್ಲ ರೀ, ನಾವು ಯಾವತ್ತೂ ಆ ರೀತಿ ಮಾಡಿಲ್ಲ ರೀ. ಈಗ ಗಿಡಗಳು ಅದಾವ ಅಂತಂದ ಕೂಡಲೇ ನೀವು ವೀಳ್ಯದೆಲೆಯನ್ನು ಟ್ರೈ ಮಾಡಬಹುದಲ್ಲ, ಅದನ್ನು ಬೆಳಿಬಹುದಲ್ಲ? ವೀಳ್ಯದೆಲೆನು ಬರ್ ಸರ್, ಬಟ್ ಅದ್ರೊಳಗೆ ಐದ ಸಾಲ ತೆಂಗಿನ ಗಿಡ ಕೊತೈತಿ ರೀ. ಐದು ಸಾಲಿನೊಳಗೆ ಐದು ವೆರೈಟಿ ರೀ. ಈಗ ಒಂದು ಲೈನ್ ಕಾಳು ಮೆಣಸು ಮಾಡಿರ, ಒಂದು ಎರಡು ಕಾಳು ಮೆಣಸು, ಎರಡು ಎಲ್ಲಿಬಳ್ಳಿ, ಈ ರೀತಿ. ಯಾಕಂದ್ರೆ ನಾನು ಎಲ್ಲಿ ಮಾರ್ಕೆಟಿಗೆ ಹೋಗೋದಿಲ್ರಿ, ಭಾಳಷ್ಟೇ ಬೆಳೆದು ಲೋಡ್ ಗಂಟ್ಲೆ ಆದ್ರೆ ಮಾರ್ಕೆಟ್ನಾರು ಹೋಯ್ತಾರ ರೀ. ನಾ ಎರಡೆರಡು ಲೈನ್ ಯಾಕೆ ಮಾಡೀನಿ ಅಂದ್ರೆ ನನಗೆ ಇಲ್ಲೇ ಮಾರ್ಕೆಟಿಂಗ್ ಆಗುತ್ತೆ ರೀ ಮನೆ ಮುಂದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಇಟ್ಟ ಮಾಡಿದ್ರಿ ನಾ, ಭಾಳ ಮಾಡ್ಕೊಂಡಿಲ್ಲ ರೀ. ಅಂದ್ರೆ ಈಗೇನು ರೋಡ್ ಅದ, ಹೈವೇ ಅದ, ಅದ್ರ ಮಗ್ಲೇ ನೀವು ನಿಮ್ಮ ಶಾಪ್ ಅನ್ನು ಹಚ್ಕೊಂಡು ಬಿಡ್ತೀರಿ? ನಾವಿಲ್ಲೇ ಮನೆ ಮುಂದೆ ಓನ್ ಶಾಪ್ ರೀ, ನಮ್ದು ಯಾವ್ದು ಎಲ್ಲಿದು ಪ್ರಾಡಕ್ಟ್ ಎಲ್ಲಿದು ತರಕ್ ಹೋಗಂಗಿಲ್ರಿ. ಎಷ್ಟೇ ಇದ್ರೂ ಓನ್ ಪ್ರಾಡಕ್ಟ್ ನಾವು ಅದನ್ನ ನಾನು ಮೌಲ್ಯವರ್ಧನೆ ಮಾಡೋದಾಗಿರ್ಬೋದು, ನಾನಾ ಬೆಳೆದಿದ್ರಿ. ಎಲ್ಲಿದು ನಾನು ಶಾರ್ಟೇಜ್ ಬಿದ್ರೆ ಅಂಗಡಿ ಬಂದ್ ಮಾಡ್ತೀವ್ರಿ. ಎಲ್ಲಿದು ಮಾರ್ಕೆಟ್ನಾಗ ಬೇರೆ ಕಡೆ ತಂದು ಮಾರಾಟ ಮಾಡಿ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಯಾವತ್ತೂ ಇಲ್ರಿ. ನಮ್ಗೆ ಎಷ್ಟು ಬೆಳೆದಿರ್ತೈತೆ ಅಷ್ಟನ್ನ ನಾವು ಮಾರಾಟ ಮಾಡ್ತೀವ್ರಿ. ಅದಕ್ಕಾಗೇನೆ ನನಗೆ 10-20 ಜನ ಕಸ್ಟಮರ್ ಬಂದರೂ ಸಾಕ್ರಿ, ಅಷ್ಟು ಜನರಿಗೆ ಎಲ್ಲ ಥರದ ಬೆಳೆಗಳನ್ನು ಕೊಡಬೇಕು. ಹುಣಸೆ ಮೊದಲಾಗಿ ಕೊಡೋದ್ರಿ, ಹುಣಸೆ ಬೆಟ್ಟದ ನೆಲ್ಲಿ ಐತಿ, ಕಿರುನೆಲ್ಲಿ ಐತ್ರಿ, ಪೇರು ಐತಿ, ಚಿಕ್ಕು ಐತಿ, ಮಾವು ಐತಿ, ಸೀತಾಫಲ ಐತ್ರಿ, ನೇರಳೆ ಐತಿ, ಹತ್ತಿ ಮರ ಐತಿ, ಎಲ್ಲ ಥರ ರೀ. ಎಲ್ಲ ಥರದ್ದು 10 ಜನ ಕಸ್ಟಮರ್ ಬಂದ್ರೆ ಸಾಕು, ನನಗೆ ಒಂದು 1,000 ಗಂಟ್ಲೆ ಕೊಟ್ಟು ಬೇರೆದವ್ರು ತಂದು ಮಾರ್ಕೆಟ್ ಮಾಡೋದು ಅವಶ್ಯಕತೆ ಇಲ್ರಿ. ಅಷ್ಟೇ, ಒಂದು 10-20 ಜನರಿಗೆ ಒಳ್ಳೆ ಆಹಾರ ತಿನ್ನಿಸ್ತೀನಲ್ಲ ಅನ್ನೋ ಒಂದು ಖುಷಿ ಭಾಳ ಐತ್ರಿ. ಅದು ಒಂದೇ ಮೇನ್ ನೋಡ್ರಿ ಸರ್. ಅಂದ್ರೆ ಅವತ್ತಿನ ದಿವಸ ಏನು ನಿಮ್ಮ ತೋಟದೊಳಗೆ ಫಲ ಸಿಗ್ತಾವ ಅವನ್ನ ನೀವು ಮಾರಾಟಕ್ಕೆ ಇಟ್ಟು ಬಿಡ್ತೀರಿ. ಏನು ವಾಹನದೊಳಗೆ ಹೋಗ್ತಾ ಇರ್ತಾರ ಪ್ರಯಾಣಿಕರು ಇರ್ತಾರೆ, ಅವ್ರು ಬಂದು ಇಳಿದು ತಗೊಂಡು ಹೋಗುವಂತದ್ದು ಆಗ್ತಾ ಇದೆ, ಪ್ರತಿಕ್ರಿಯೆ ಹೆಂಗದ ಅಂತೀರಿ? ಜನರು ಬರ್ತಾ ಇದ್ದಾರೆ ಇಲ್ಲಿ, ಹೌದಪ್ಪ ಇಲ್ಲಿ ನಮಗೆ ಒಂದು ಒಳ್ಳೆ ಹಣ್ಣುಗಳು ಸಿಗ್ತಾ ಇದ್ದಾವೆ, ಒಳ್ಳೆ ಕಾಯಿಪಲ್ಯ ಸಿಗ್ತದೆ ನಮಗಿಲ್ಲಿ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಇಳಿದು ತಗೊಂಡು ಹೋಗುವಂತದ್ದು ಆಗ್ತಾ ಇದೆ ಡೈಲಿ? ಆಗತ್ತೆ ಸರ್, ಅರಿಶಿನ ಪುಡಿ ಮಾತ್ರ ಭಾರಿ ಕ್ವಾಲಿಟಿ ಐತ್ರಿ ಅಂತ ಎಲ್ಲೆಲ್ಲಿಂದ ಬರ್ತಾರೆ ಸರ್. ರಾಯಚೂರ್ ತನ ಬರ್ತಾರ್ರಿ, ಮತ್ತೆ ಈ ಕಡೆ ಬಿಜಾಪುರ ಕಡೆಯವ್ರು ಬರ್ತಾರ, ಮುದ್ದೆ ಬಿಹಾರದಿಂದ ಬರ್ತಾರೆ, ಅರಿಶಿನ ಪುಡಿ ಒಯ್ಬೇಕತ್ತ ಬಂದೇವ್ರಿ ಅಂತ ಬರ್ತಾರ್ರಿ. ಸ್ವಲ್ಪ ಒಂದೊಂದು ಟೈಮ್ ಅಸ್ತ ವ್ಯಸ್ತ ಆಗಿರ್ತೈತ್ರಿ, ಮಷಿನ್ ರಿಪೇರಿ ಅಂತ ಇರ್ತ್ರಿ, ಯಾವ್ದೊಂದು ಇರುತ್ತೆ, ಆದ್ರೂ ಅದನ್ನು ಮೇಂಟೈನ್ ಮಾಡ್ಕೊಂಡು ಕೊಡ್ತಾ ಬಂದೇವ್ರಿ ಇಲ್ಲಿ ತನ. ಈಗ ವಾಹನಗಳು ಅಂತಂದ್ರೆ ಕಾರ್ದೊಳಗೆ ಹೋಗೋರು ಬರೋರು ನಿಲ್ಲುತ್ತೆ, ಅಂದ್ರೆ ಸ್ವಂತ ಇದ್ದವರು ಇಳಿದು ಹೋಗ್ಬೋದು, ಬಸ್ನೊಳಗೆ ಇದ್ದವ್ರಿಗೆ ಇಳಿಯಕ್ ಆಗಂಗಿಲ್ಲ. ಬಸ್ನವ್ರು ಬರಲ್ಲ ಸರ್, ಯಾವಾಗಾರ ಒಂದ್ ಸಾರಿ ಬಿಡುವು ಮಾಡ್ಕೊಂಡು ಸಂಡೇ ಬಹಳ ಬರ್ತಾರ್ರಿ. ಸಂಡೆ ಅಂದ್ರೆ ನೌಕರಿ ಇರ್ತಾರಲ್ರಿ, ಈ ಬ್ಯಾಂಕ್ನವರು, ಸ್ಕೂಲ್ ಟೀಚರ್ಸ್, ಇವ್ರು ಡೈಲಿ ಹೋಯ್ತಾರ್ರಿ. ಒಂದೊಂದ್ಸಲ ಅವ್ರಿಗೆ ಬೇಕಾದ್ರೆ ಹೋಯ್ತಾರ, ಬೇಡಾದ್ರೆ ಬಿಡ್ತಾರ್ರಿ. ಹಂಗ್ರೆ ಡೈಲಿನು ಮಾರ್ಕೆಟಿಂಗ್ ಆಗತ್ತೂ ಇಲ್ರಿ. ಅದನ್ನ ಒಂದ್ ಗ್ರೂಪ್ ಮಾಡಿ ನಮ್ದು ಇಂಥದೈತಿ ಅಂತ ಮೆಸೇಜ್ ಮಾಡ್ಬೇಕನ್ನೋ ಇದನ್ನ ಪ್ಲಾನ್ ಇಟ್ಕೊಂಡಿವ್ರಿ. ಬಟ್ ಅದು ಎಳ್ನೀರ್ ಬರುತ್ತಾನೆ ಮಾಡಕ್ಕ, ಇನ್ನ 3 ವರ್ಷ ರೀ ಅದು ಎಳ್ನೀರ್ ಬರ್ಬೇಕಾದ್ರೆ. ನಮ್ಮ ಎಳ್ನೀರ್ ಬತ್ತಂದ್ರೆ ಡೈಲಿ ಮಾರ್ಕೆಟಿಂಗ್ ಆಗುತ್ತೆ. 60 ಗಿಡ ಅಂದ್ರೆ ಒಂದ್ ಗಿಡಕ್ಕೆ 10 ಕಾಯಿ ಕೊಟ್ರು 600 ಕಾಯಿ ಬರುತ್ತೆ ವಾರಕ್ಕೆ. ಆ ಪ್ಲಾನ್ ಇಟ್ಕೊಂಡ ಮುಂದೊಂದ ಎಲ್ಲಿ ನೌಕರಿ ಕಳಿಸೋದು ಬೇಡ, ಮಗನ ನೌಕರಿ ಕಳಿಸ್ತಿದ್ರು ಮನ್ಯಾಗ ಕುತ್ಕೊಂಡ್ವಿ, ಒಂದು ವ್ಯಾಪಾರ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀನಿ ರೀ. ಎಷ್ಟು ಜನ ನಿಮ್ಮ ಮನೆಯೊಳಗೆ ನಿಮ್ಮ ಸಹಾಯಕ್ಕೆ ಬರುವಂಥವ್ರು? ಸಹಾಯಕ್ಕಂದ್ರೆ ನಮ್ಮ ತಾಯಿಯವರಿದ್ದಾರೆ, ಅವ್ರದ್ದ ಭಾಳ ಹೆಲ್ಪ್ ರೀ ನನಗೆ. ಅವ್ರಿಗೆ ಯಾವತ್ತಲೂ ಕೃತಜ್ಞತೆಗಳು ಸಲ್ಸಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ನಮ್ಮ ಅಣ್ಣ ಸಪೋರ್ಟ್ ಮಾಡ್ತಾನ್ರಿ, ನಮ್ಮ ತಂಗಿ ಒಬ್ಬಕ್ಕೆ ಕಳ ಹೋಗವ ನೀನಂತ ನಮ್ಮ ತಾಯಿನ ಕಳಿಸ್ತಾನ್ರಿ, ಅವ್ರಿಗೆ ನಾನು ಕೃತಜ್ಞತೆಯನ್ನು ಹೇಳಕ್ ಬಯಸ್ತೀನಿ ರೀ. ಅದ್ರ ಜೊತೆಗೆ ಇಬ್ರು ಮಕ್ಳು ಅದಾರ ರೀ, ಒಬ್ಬ ಕಾಲೇಜ್ ಡಿಪ್ಲೊ ಇದನ್ನ ಪ್ಯಾರಾಮೆಡಿಕಲ್ ಓದ್ತಾನ ರೀ 3ನೇ ವರ್ಷ, ಹುಡುಗಿ ಸೈನ್ಸ್ 2nd PUC ಅದಾಳ್ರಿ. ಎಷ್ಟು ಜನ ಸಾಥ್ ಕೊಡ್ತಾರೆ ನನಗೆ ಅಂದ್ರೆ ಮಾರ್ಕೆಟಿಂಗ್ ನಾವು ಸಾಯಂಕಾಲ ಅಲ್ಲಿ ಅಂಗಡಿಯೊಳಗೆ ಹಚ್ಚಿ ನಾವು ಕೆಳಗೆ ಹೊಲ್ದಾಗ ಹೋಗ್ತೀವ್ರಿ, ಅವ್ರು ಹುಡುಗರು ಮಾರ್ತಾರೆ. ತೋಟದ ಕೆಲಸ ಹೆಂಗ್ ಮಾಡ್ತಾ ಇದ್ದೀರಿ ನೀವು? ಏನು ಆಳುಗಳನ್ನು ಹಸ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಯೊಳಗೆ ಎಲ್ಲ ಕೆಲಸ ಆಗ್ತಾವ? ಅರ್ಧ ಕೆಲಸ, ಅರ್ಧಕ್ಕಿಂತ ಒಂದು 90% ನಾವು ಮಾಡ್ತೀವಿ ರೀ, ಹೆಚ್ಚು ಕಡಿಮೆ. ಎಲ್ಲ ನೀರು ಹಸೋದು ಬಂತು, ಕಷಾಯಗಳನ್ನು ರೆಡಿ ಮಾಡೋದು ಬಂತು, ಅದನ್ನು ಸ್ಪ್ರೇ ಮಾಡೋದು ಬಂತು, ಎಲ್ಲದನ್ನು ಮೇಂಟೈನ್ ಮಾಡ್ತೀನಿ ರೀ. ಅದ್ರ ಜೊತೆಗೇನ ಸೈಕಲ್ ವೀಡ್ರ್ ಬರ್ತೀರಿ ಸರ್, ಅದನ್ನೆಲ್ಲ ಯಾವುದಕ್ಕೂ ಎತ್ತಿನ ಗಳೆ ಪಳೆ ಹಚ್ಚಕ್ ಹೋಗಿಲ್ಲ ರೀ, ಸೈಕಲ್ ವೀಡ್ರದಾಗ ಮೇಂಟೈನ್ ಮಾಡ್ತೀನಿ ರೀ. ಈಗ ಉದ್ದ ಹಾಕಿನಿ, ಉದ್ದಿನೊಳಗೆ ಆಗಿರ್ಬೋದು, ಗೋವಿನ ಜೋಳ ಹಾಕಿನಿ ರೀ, ಅದರೊಳಗೆ ಆಗಿರ್ಬೋದು, ಈಗ ಮಲ್ಟಿಕ್ರಾಪ್ಸ್ನೊಳಗೆ ಎಲ್ಲಿ ಅವಶ್ಯಕತೆ ಬೀಳ್ತೈತೆ ಅಲ್ಲೆಲ್ಲ ಸೈಕಲ್ ವೀಡ್ರಿಂದ ಕಲ್ಟಿವೇಷನ್ ಮಾಡ್ಕೊಂಡು ಹೆಚ್ಚಾಗಿ ಟ್ರ್ಯಾಕ್ಟರ್ಲೇನ ಮಾಡಿಸ್ತೀನಿ. ಅಂದ್ರೆ ಸಾಕಷ್ಟು ಸಂದರ್ಭದೊಳಗೆ ನೀವು ಮಷಿನ್ಗಳನ್ನ ಉಪಯೋಗ ಮಾಡ್ಕೊಳ್ತಾ ಇದ್ರಿ? ಮಷಿನ್ಗಳಂದ್ರೆ ಹಾರ್ವೆಸ್ಟಿಂಗ್ ಟೈಮ್ ಅದು ಏನು ಮಾಡಿಲ್ಲ ರೀ, ಈಗ ನೇಗ್ಲ ಹೊಡ್ಸೋದಿರತ್ರಿ, ಕಟ್ರ್ ಹೊಡ್ಸೋದಿರುತ್ತೆ, ಅಂಥದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಉಳಿದಿದ್ದ ಎಡಿ ಪಟ್ಟಿ ಇಂಥ ಏನರ ಹೊಡ್ಕೊಳ್ದಿದ್ರೆ ಸೈಕಲ್ ವೀಡ್ರ ಯೂಸ್ ಮಾಡ್ತೀನಿ ರೀ. 5 ಎಕರೆ ತನ ಸೈಕಲ್ ವೀಡ್ರದಾಗ ಮಾಡ್ತೀನಿ ರೀ. ಈಗ ಇಷ್ಟೆಲ್ಲ ಬೆಳೆಗಳದಾವಲ್ಲ, ನಿಮಗೆ ಮುಖ್ಯವಾದಂತಹ ಆದಾಯ ಯಾವ ಬೆಳೆಗಳಿಂದ ಬರ್ತದ ಅಂತ ಹೇಳಿ ನಿಮ್ಮ ವಿಚಾರ? ಮುಖ್ಯವಾದ ಆದಾಯ ಅಂದ್ರೆ ಈಗ ಮೇನ್ ಟರ್ಮರಿಕ್ ಐತೆ ಸರ್, ಅರಿಶಿನ ರೀ. ಅರಿಶಿನದಿಂದನ ಅದನ್ನ ಮೌಲ್ಯವರ್ಧನೆ ಮಾಡ್ತೀನಿ ಸರ್. ನಮ್ಮೆಲ್ಲ ಮೇಲಿನ ಖರ್ಚು ವೆಚ್ಚ ಎಲ್ಲ ಹೋಗುತ್ತೆ. ಅದ್ರ ಜೊತೆಗೆ ಹೈನುಗಾರಿಕೆ ಐತೆ ಸರ್, ಒಂದು 6 ದನ ಅದಾವ ರೀ. ಅದ್ರೊಳಗೆ ಒಂದು 2-3 ಹೆಣ್ತಿರ್ತಾವ ರೀ. ನಮ್ಮ ಹೈನುಗಾರಿಕೆ ಒಳಗೆ ಮತ್ತೆ ಹಿಂಗ್ ಕೊಡೋದು ತಗೊಳ್ಳೋದು ವ್ಯವಹಾರಿಕವಾಗಿ ಟರ್ನವರ್ ಎಲ್ಲ ನಡೀತಿದ್ರೆ. ಅದರಿಂದ ಹೈನಿನ ಕೆಲಸ ಮಾಡೋದಕ್ಕೆ ಮತ್ತೆ ಯಾರು ನಿಮಗೆ ಸಿಗ್ತಾರೆ? ಯಾರನ್ನ ತಗೊಂಡಿಲ್ಲ ಸರ್, ನಾವು ಯಾರಿಗೂ ಸಹಾಯಕ್ಕಂತ ಯಾರು ಇಲ್ಲರಿ. ನಾನು ನಮ್ಮ ಅವರಿಬ್ರು ಸೇರಿ ನಮ್ಮ ಕೆಲಸ 9 ಗಂಟೆ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿರ್ತೈತೆ ನಮ್ದು. ಆಮೇಲೆ 12 ಗಂಟೆ ತನಕ ನೀರು ಹಾಸೋದು, ಇದು ಸ್ಲರಿ ಬಿಡೋದು, ಇದೇ ಕೆಲಸನ ಆಗುತ್ತೆ ಸರ್. ಆಮೇಲೆ ನಾವು 4 ಗಂಟೆಗೆ ಮಾರ್ಕೆಟಿಗೆ ಅಂಗಡಿ ಒಳಗೆ ಶಾಪಿಂಗ್ ಒಳಗೆ ಹಚ್ಚಿ ಹುಡುಗರನ್ನ ನೋಡ್ಕೊತ ಇರೋ ಅಂತ ಹೇಳಿಬಿಟ್ಟು ನಾವು ಹೊಲ್ದಾಗ ಕೆಲ್ಸಕ್ಕೆ ಹೋಗ್ತೇವೆ ಸರ್. ಅದ್ರಾಗ ಭಾಳ ಕಸ ಪಸ ಹಿಂದೇನು ಹೊಲ್ದನ ಕೆಲಸ ಭಾಳ ಒತ್ತಡ ಇತ್ತಂದ್ರೆ ಆಳು ಹಚ್ತೇವೆ ರೀ. ಗಂಡಾಳ ಆಗಿರ್ಬೋದು ಹೆಣ್ಣಾಳ ಆಗಿರ್ಬೋದು ಹಚ್ತೇವೆ ರೀ. ಉಳಿದಿದ್ದೆಲ್ಲ ಮೇಂಟೈನ್ ನಾವು ಮಾಡ್ತೇವೆ. ಸಂಪೂರ್ಣವಾಗಿ ನೀವು ರಾಸಾಯನಿಕ ಇರಲಾರ್ದ ಕೃಷಿ ಮಾಡ್ತಾ ಇದ್ದೀರಿ. ಉತ್ತಮವಾದಂತಹ ವಿಷಮುಕ್ತವಾದಂತಹ ಒಂದು ಆಹಾರ ಪದಾರ್ಥಗಳನ್ನ ಬೆಳೀತಾ ಇದ್ದೀರಿ. ವಿಷಮುಕ್ತ ಆಹಾರ ತಿನ್ನಿಸ್ಬೇಕು, ನನ್ನ ಮನೆಯೊಳಗೆ ತಿನ್ಬೇಕಂತ ಸ್ಟಾರ್ಟಿಂಗ್ ಮಾಡಿದ್ರಿ. ನಾನು ಯಾರಿಗೆ ಕೊಡ್ಬೇಕು, ಶೋಕಿಗೆ ಮಾಡ್ಬೇಕು ಅಂತ ಮಾಡ್ಲಿಲ್ಲ ರೀ. ಎಲ್ಲಿದಾರ ಹೊರಗಿನ ತಂದು ಹಾಕಿ ಮಾಡ್ತಿರ್ತಾರೆ ಸರ್. ಈಗ ಆ ಕಂಪ್ನಿ ಸಿಗುತ್ತಾ ಈ ಕಂಪ್ನಿ ಆ ರೀತಿ ಮಾಡ್ರೆ ನಮ್ಗೆ ವರ್ಕೌಟ್ ಆಗೋದಿಲ್ರಿ. ಯಾವಾಗ್ಲೂ ರೈತರು ನಾವೇ ತಯಾರು ಮಾಡ್ಬೇಕಲ್ಲ ಅಂತ ಒಂದು 1/2 ಎಕರೆಯಿಂದ ಸ್ಟಾರ್ಟಿಂಗ್ ಮಾಡಿ ಈಗ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ರೀ. ಅದು ಇನ್ನೂ ಎಲ್ಲಿಗೆ ಹತ್ತತ್ತೋ ಗೊತ್ತಾಗಿಲ್ರಿ. ಈಗ 6ನೇ ವರ್ಷ ಚಲ್ತೀರಿ ನಂದೀಗ ಪೂರ್ತಿ ಕಂಪ್ಲೀಟ್ ಸಾವಯವ ಮಾಡಕತ್ತಾರೆ. ಇದು ಇನ್ನೂ ಎಲ್ಲಿಗೆ ಇದಾಗತ್ತಂತ ಪೂರ್ತಿ ಕಾನ್ಫಿಡೆನ್ಸ್ ಇಲ್ಲರಿ ಅದ್ರೊಳಗೆ ಇನ್ನೂ. ಹಂಗಾಗಿ ಈಗ ಪರಿವರ್ತನೆ ಮಾಡಿದ್ದಕ್ಕೆ ಏನೈತ್ರಿ, ಒಂದು ಭಾಗ ರಾಸಾಯನಿಕ ಹಾಕ್ಬೇಕಾಗಿರ್ತೈತ್ರಿ. ಪರಿವರ್ತನೆ ಇದೇ ವರ್ಷ ಮಾಡಿದ್ದಕ್ಕೆ ರೀ. ಮತ್ತೆ ಬರ್ವರ್ತ ಬಿಟ್ಕೋತ ಹಂಗೆ 5-4 ಎಕರೆ ಬಿಟ್ಟಿದ್ದೈತ್ರಿ. 1 ಎಕರೆದೊಳಗೆ ಮಾತ್ರ 2 ಎಕರೆ ಕಬ್ಬು ಐತಲ್ರಿ, ಅದ್ರೊಳಗೆ ಪೂರ್ತಿ ಕಂಪ್ಲೀಟ್ ಬಿಡಕ್ಕೆ ಆಗ್ಲಿಲ್ರಿ. ಅದು ಒಂದು ಡೋಸ್ ಅಂದ್ರೆ ಫ್ರೀ ಕೆಮಿಕಲ್ಸ್ ಇರುವಂಥದ್ದು, ಅದು ಒಂದು ಇನ್ಪುಟ್ಸ್ ತಂದಿನ್ರಿ 6,000. ಅದ್ರ ಹೊರತು ಯಾವುದು ಎಲ್ಲಿ ಗೊಬ್ಬರ ಎಣ್ಣೆ ಔಷಧ ಏನು ತಂದಿಲ್ಲ. ನನ್ನ ಹೊಲ್ದಾಗ ಒಂದು 30-40 ಬೆಳೆ ಐತ್ರಿ, ಎಲ್ಲಿದು ಯಾವುದು ಕೆಮಿಕಲ್ಸ್ ತರಕ್ ಹೋಗಿಲ್ಲ ನಾನು. ಅಷ್ಟಕ್ಕೂ ನಾನು ಮನೆಯಲ್ಲೇ ರೆಡಿ ಮಾಡೋದಾತು, ಕಷಾಯಗಳನ್ನು ಮಾಡೋದಾತು, ಈಗ ಇದು ಬರ್ತ್ರಿ ಕೊಳೆತ ಹಣ್ಣುಗಳು ಅದನ್ನ ಮಾಡೋದಾತು, ಎಲ್ಲ ತರ ಈ ತರ ಮನೆಯಾಗ ಮಾಡಿ ಸ್ಪ್ರೇ ಕೊಡ್ತೀವ್ರಿ. ಅದರಿಂದ ನನಗೆ ಇಂಪ್ರೂವ್ಮೆಂಟ್ ಅನ್ಸೈತ್ರಿ. ಅಂದ್ರೆ ನೀವು ಏನು ಬೆಳೆಗಳಿಗೆ ಪೋಷಕಗಳನ್ನು ಕೊಡ್ತಾ ಇದ್ದೀರಿ, ಸಂಪೂರ್ಣವಾಗಿ ಸಾವಯವದ ಏನೇನು ಪದಾರ್ಥಗಳನ್ನ ನೀವು ಕೊಡ್ತಾ ಇದ್ದೀರಿ? ನಿಮ್ಮ ಹೊಲದೊಳಗೆ ಇರುವಂತಹ ಪದಾರ್ಥಗಳನ್ನ ನೀವು ಕೊಡ್ತಾ ಇದ್ದೀರಿ? ಮೇನ್ ಮಲ್ಚಿಂಗ್ ಮಾಡಿರ್ತೀವ್ರಿ. ಮಲ್ಚಿಂಗ್ ಮಾಡಿದಾಗ ಅಲ್ಲಿ ತನ್ನ ಗೊಬ್ಬರ ತಾನ ತಯಾರು ಮಾಡ್ಕೊಳ್ಳೋ ಅಂತ ಸಿಸ್ಟಮೆಟಿಕ್ ಮಾಡಿದೇನ್ರಿ. ಅಂದ್ರೆ ಈ ಬಾಳೆ ಆಗಿರ್ಬೋದು, ಬಾಳೆದಲ್ಲೇ ಕಟಾವ್ ಮಾಡಿ ಹಾಕಿದಾಗ ಅದ್ರ ಮ್ಯಾ ಸ್ಲರಿ ಹಾಕ್ತಿವ್ರಿ. ಇದು ಸ್ಲರಿ ಹಾಕಿದಾಗ ಎರಿ ಹುಳ ಇಮಿಡಿಯೇಟ್ ಆಗಿ ರೆಡಿ ಆಗಿರ್ತೈತ್ರಿ. ಅದರಿಂದ ಮತ್ತೆ ವರ್ಮಿ ಕಾಂಪೋಸ್ಟ್ ಅಂತೂ ಬಂದೇ ಬರ್ತಿರ್ತೈತ್ರಿ. ಟ್ರ್ಯಾಕ್ಟರ್ ಗಂಟ್ಲೆ ಆಗಿರ್ತೈತಿ, ಅದನ್ನ ಹೊಳ್ಳಿ ನಮ್ಮ ಹೊಲಕ್ಕೆ ಯೂಸ್ ಮಾಡ್ಕೋತೀವಿ. ಎಲ್ಲಿ ಮಾರ್ಕೆಟಿಂಗ್ ಮಾಡಕ್ ಹೋಗೋದಲ್ರಿ. ಮತ್ತೆ ಸ್ಲರಿ ಡೈಲಿ ಹೋಗುವಂಗ್ ಮಾಡೇನ್ರಿ, ಬಯೋಡೈಜೆಸ್ಟರ್ದ. ಅದನ್ನ ಲಘು ಪೋಷಕಾಂಶವಾಗಿ ಅದನ್ನೇ ಬಳಕೆ ಮಾಡ್ತೀನಿ. ಮತ್ತೆ ಇದ್ರ ಜೊತೆ ನಮ್ಮ ಯೂನಿವರ್ಸಿಟಿಯಲ್ಲಿ ಸಿಗುವಂತ ವ್ಯಾಮ್ ಕಲ್ಚರ್ ಅದು ಸಿಗುತ್ತೆ, ಅದನ್ನ ಯೂಸ್ ಮಾಡೀನ್ರಿ. ಅಂದ್ರೆ ಸಸಿ ನಾಟಿ ಮಾಡುವಾಗ ಯೂಸ್ ಮಾಡೋದು ಅಷ್ಟೇ ರೀ. ಅದು ಸಸಿ ನಾಟಿ ಮಾಡುವಾಗ ಅದನ್ನ ವ್ಯಾಮ್ ಕಲ್ಚರ್ ಯೂಸ್ ಮಾಡೀನಿ. ಅದ್ರ ಜೊತೆನೆ ಟ್ರೈಕೋಡರ್ಮ ಆಗಿರ್ಬೋದು, ಸುಡೋಮನಾಸ್ ಆಗಿರ್ಬೋದು, ಇಂಥದೆಲ್ಲ ಯೂಸ್ ಮಾಡಿ. ಮತ್ತೆ ಯಾವುದು ಹೊರಗಡೆದು ಅಂದ್ರೆ ಈಗ ಒಬ್ಬ ರೈತ ಹೇಳ್ತಿರ್ತಾನ್ರಿ, ನಾನು 50,000 ಗೊಬ್ಬರ ಹಾಕಿನಿ ಇದಕ್ಕೆ ಕಬ್ಬು ನೋಡಿ ನಂದು ಹೆಂಗೈತಿ ನಿಮ್ದು ಹೆಂಗೈತಿ ಅಂತ ಡಿಫ್ರೆನ್ಸ್ ತೋರಿಸ್ತಿರ್ತಾರೆ. ಬಟ್ ನಮಗೆ ಸಂತೋಷ ಇರ್ತೈತಿ, ನಾ ಅಷ್ಟು ಖರ್ಚು ಮಾಡಿಲ್ಲಲ್ಲ, ನಮ್ದು ಇಳುವರಿ ಸ್ವಲ್ಪ ಕಡಿಮೆ ಬರತ್ರಿ ಇಲ್ಲ ತಲ. ಬಟ್ ಮುಂದಿನ ದಿನಮಾನದೊಳಗೆ ಉಳಿತೈತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಮಾಡೇನ್ರಿ ನಾ ಅಷ್ಟೇ. ಈಗ ಎಷ್ಟು ಇನ್ಕಮ್ ಬರ್ತದೆ ಅದು ನಿರಂತರವಾಗಿ ಹಿಂಗೆ ಬರ್ಕೋತ ಹೋಗ್ತದೆ, ಮತ್ತೆ ಆರೋಗ್ಯ ಕೂಡ ಚಲೋ ಇರ್ತದೆ, ಮಣ್ಣಿನ ಆರೋಗ್ಯ ಮತ್ತೆ ಎಲ್ಲರ ಆರೋಗ್ಯ ಕೂಡ ಚಲೋ ಇರ್ತದೆ. ಅದನ್ನೇ ಬಾಳೆ ತಿಂದವ್ರು ಹೇಳ್ತಿರ್ತಾರೆ ಸರ್, ಬಾಳೆ ನಿಮ್ಮಂತ ಬಾಳೆ ಎಲ್ಲಿ ತಿಂದಿಲ್ರಿ, ನಾನು ಎಷ್ಟು ಸ್ವೀಟ್ ಐತೆಲ್ರಿ ಅದ್ ಕೇಳ್ತಿರ್ತಾರ್ರಿ. ನಾವೇನು ಹಾಕೇ ಇಲ್ಲಲ್ರಿ ಅನ್ನೋ ಒಂದಿಷ್ಟು ಜನಕ್ಕೆ ಗೊತ್ತಾಗೈತ್ರಿ. ಅದು ಇಲ್ಲ ಯಾವಾಗಿದ್ರು ಇದೇ ತರ ಸ್ವೀಟ್ನೆಸ್ ಇರ್ತೈತಿ ಅಂದ್ರೆ ಮಂದಿ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ ಹೊರಗಡೆದ್ದು ನಮ್ಮ ಇಲ್ಲಿ ಇರುವಂತ ಪ್ರಾಡಕ್ಟ್ ಏನ್ರಿ. ಕಂಪೇರ್ ಮಾಡಿದಾಗ ಇವ್ರ ಏನ್ರ ಈ ಸಲ ಒಂದ್ 4 ತಿಂಗಳು ಹಚ್ಚಿ ಬಂದ್ ಮಾಡಿರ್ತಿವ್ರಿ, ಒಂದ್ 2 ತಿಂಗಳು ಗೊನೆ ಬಂದಿರೋದಿಲ್ಲ ಅತ್ತ. ಆ ಟೈಮ್ ಬೇರೆ ತಂದು ಹಚ್ಚಾರ ಏನ ಇವ್ರು ಆಲ್ರೆಡಿ ಮತ್ತೆ 2 ತಿಂಗಳು ಬಿಟ್ಟು ಹಚ್ಚಾರಲತ್ತ ಕಂಪೇರ್ ಮಾಡ್ತಾರೆ. ಇಲ್ರಿ ಹೋದ ಸಲ ಸ್ವೀಟ್ ಹೆಂಗಿತ್ತ ಅದೇ ಸ್ವೀಟ್ನೆಸ್ ಉಳ್ದೈತ್ರಿ, ಇದ್ರೊಳಗ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಮತ್ತೇನು ಇಲ್ಲ. ಈಗ ನಿಮ್ಮ ತೋಟವನ್ನ ನೋಡೋದಕ್ಕೆ ಬರ್ತಾರ ಮಂದಿ? ಬರ್ತಾರ್ರಿ, ರಾಜ್ಯ ಮಟ್ಟದಿಂದನು ಬರ್ತಾರೆ, ಜಿಲ್ಲಾ ಮಟ್ಟದಿಂದ, ತಾಲೂಕು ಮಟ್ಟದಿಂದ, ಮತ್ತೆ ಧರ್ಮಸ್ಥಳ ಯೋಜನೆಯಿಂದ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದವರು, ನಮ್ಮ ಎಡಿ ಆಫೀಸ್ನವರು, ಆಫೀಸರ್ಸ್ ಎಲ್ಲರೂ ಬರ್ತಾರೆ. ಅಂದ್ರೆ ಬಟ್ ನನಗೆ ಅವಶ್ಯಕತೆ ಬಿದ್ದ ಸರ್ ಇಂಥದೈತ್ರಿ ಅಂದ್ರೆ ಹೆಲ್ಪ್ ಮಾಡ್ತಾರ್ರಿ. ಈಗ 7-8 ವರ್ಷಗಳಿಂದ ನೀವು ಈ ಇಂಥ ಒಂದು ಅದ್ಭುತವಾದಂತಹ ಒಂದು ಕೃಷಿ ಮಾಡ್ತಾ ಇದ್ದೀರಿ, ಇದಕ್ಕೆ ನಿಮಗೆ ಪ್ರೋತ್ಸಾಹ ಅಂತ ಹೇಳಿ ಏನಾದ್ರೂ ಪ್ರಶಸ್ತಿಗಳು ಏನಾದ್ರು ಸಿಕ್ಕವ? ಪ್ರಶಸ್ತಿ ಅಂದ್ರೆ ಸರ್ ಆತ್ಮ ಯೋಜನೆ ಒಳಗೆ ಒಂದು ಗ್ರೂಪ್ ಮಾಡ್ಕೊಂಡಿನಿ ಸರ್, ನಮ್ದು ಒಂದು 12 ಜನ ಮಹಿಳೆಯರು ಸೇರಿ. ಅದ್ರೊಳಗೆ ನನಗೆ ಆತ್ಮ ಶ್ರೇಷ್ಠ ಕೃಷಿಕ ಮಹಿಳಾ ಪ್ರಶಸ್ತಿ ಕೊಟ್ಟಾರ ಸರ್, ಒಂದು ತಾಲೂಕು ಮಟ್ಟದ್ದು, ಒಂದು ಜಿಲ್ಲಾ ಮಟ್ಟದ್ದು ಕೊಟ್ಟಾರ್ರಿ. ಈ ಸದ್ಯಕ್ಕಂದ್ರೆ ಇವರು ಬಿಜಾಪುರ ಮಠದವ್ರು ಕೊಟ್ಟಾರ್ರಿ ಒಂದು ಸಾವಯವ ಕೃಷಿ ಋಷಿ ಪ್ರಶಸ್ತಿ ಅಂತ ಹೇಳಿ, ಹೋದ ವರ್ಷ 2021 ಕೊಟ್ಟಾರ್ರಿ. ಇದ ಬಿಟ್ಟು ಮತ್ತೆ ಯಾವುದು ಕೊಟ್ಟಿಲ್ಲ ರೀ. ಈಗ ಯಾರಾದರೂ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಥವಾ ಅವರಿಗೂ ಇಂಥ ಒಂದು ವಿಚಾರಗಳನ್ನು ಹಂಚ್ಕೋಬೇಕು ಅಂತಂದಾಗ ನಿಮ್ಮ ಮೊಬೈಲ್ ನಂಬರ್ನ ಹೇಳ್ತೀರಿ? ಹೇಳ್ತೀನಿ ಸರ್, 9535496308. ಆತ್ಮೀರೆ, ಈಗ ಏನು ಸುನೀತಾ ಮೇಟಿಯವರು ತಮ್ಮ ಮೊಬೈಲ್ ನಂಬರ್ನ ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು.

ದಿಟ್ಟವಾದ ಮಾ ಶ್ರೇಷ್ಠರ ಪಾದ, ದಿಟ್ಟವಾದ ಮಾ ಶ್ರೇಷ್ಠರ ಪಾದ, ಗಟ್ಟಿಯಾಗಿ ನೀಡದ ಕೊಂಡ ಜಯವಾಗುತ್ತದ ನಿನಗೆ, ಗುರುವಿನ ದಯವಾಗುತ್ತದ ನಿನಗೆ. ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಿ ಹೇಯವಾದ ಮಲಮೂತ್ರವ ಹೊದ್ದಿ, ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಿ ಹೇಯವಾದ ಮಲಮೂತ್ರವ ಹೊದ್ದಿ, ಬಾಲ್ಯದಿ ಆಟದಿ ಕಾಲವ ಕಳದಿ, ಬಾಲ್ಯದಿ ಆಟದಿ ಕಾಲವ ಕಳದಿ, ಅಷ್ಟರಗಪಾಯದ ಮದದಾಗ ಬಿದ್ದಿ, ಅಷ್ಟರಗ ಪ್ರಾಯದ ಮದದಾಗ ಬಿದ್ದಿ, ಕಾಮುಕ ಫಲಗಳ ನೀ ಬಯಸಿದ್ದಿ, ಕಾಮುಕ ಫಲಗಳ ನೀ ಬಯಸಿದ್ದಿ, ಪರಸ್ತ್ರೀ ಪರಧನ ಹರಣ ಮಾಡಿದಿ, ಪರಸ್ತ್ರೀ ಪರಧನ ಹರಣ ಮಾಡಿದಿ, ಬಂದೀತ ತಿಳಿಯದಂಗ ಮುದಿತನ ಬಾದಿ, ಬಂದೀತ ತಿಳಿಯದಂಗ ಮುದಿತನ ಬಾದಿ, ಪರಿಪರಿ ಬಾನಗ ಸ್ವರಗಿ ಸಾಯಬೇಡ, ಪರಿಪರಿ ಬಾನಗ ಸ್ವರಗಿ ಸಾಯಬೇಡ, ಮರಣ ರಹಿತ ಮಾದೇವನ ಕಣ್ ಜಯವಾಗುತ್ತದ ನಿನಗೆ,